ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ. ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಹಣಕಾಸು ವ್ಯವಹಾರ ಮತ್ತು ಲೆಕ್ಕ ಪರಿಶೋಧನೆ, ಈ ವಿಷಯ ಕುರಿತು ವಾಲ್ಮಿ ಸಂಸ್ಥೆಯ ಲೆಕ್ಕ ಅಧೀಕ್ಷಕರಾಗಿರುವ ಅನ್ನಪೂರ್ಣ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಒಬ್ಬ ವೈಯಕ್ತಿಕ ರೈತ ಇರಬಹುದು ಅಥವಾ ಸಂಘ ಇರಬಹುದು, ಸಹಕಾರಿ ಸಂಘ ಇರಬಹುದು, ಅಲ್ಲಿ ಲೆಕ್ಕ ಅನ್ನುವಂತಹದ್ದು ನಮ್ಮ ರೈತನ ಜೀವನದೊಳಗ ಸಂಘದ ಒಂದು ಕಾರ್ಯಚಟುವಟಿಕೆಯೊಳಗ ಬಹಳ ಮುಖ್ಯ ಆಗಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವಾಗ ನಾವು ಸರಿಯಾಗಿ ಲೆಕ್ಕ ಇಡ್ತೀವಿ ಆ ಸಮಯದೊಳಗ ನಾವು ಮುಂದಿನ ಕೆಲಸಗಳನ್ನ ಸೂಕ್ತವಾಗಿ ನಿರ್ವಹಣೆ ಮಾಡೋದಕ್ಕ ಅನುಕೂಲ ಆಗ್ತದ. ಅಂತ ಒಂದು ಸಂದರ್ಭದೊಳಗ ಲೆಕ್ಕ ಇಡುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಯಾವ ರೀತಿ ಸಹಕಾರ ಸಂಘಗಳು ಲೆಕ್ಕ ಇಡಬೇಕು, ಲೆಕ್ಕ ಪರಿಶೋಧನೆ ಮಾಡ್ತಾ ಇರಬೇಕು, ಪರಾಮರ್ಶೆ ಮಾಡ್ತಾ ಇರಬೇಕು, ಈ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಹಕಾರ ಸಂಘಗಳಲ್ಲಿ ಹಣಕಾಸು ವ್ಯವಹಾರ ಮತ್ತ ಲೆಕ್ಕ ಪರಿಶೋಧನೆ ಯಾವ ರೀತಿ ನಡೀತದ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಮಾಡಿಕೊಂಡ್ರೆ ಸಬಲರಾಗ್ತೀವಿ ಎಲ್ಲಾ ವಿಷಯದೊಳಗೆ. ಈಗ ನಾವು ನೀರನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಏನು ಲೆಕ್ಕ ಹಾಕುವಂತ ಒಂದು ಸಂದರ್ಭದೊಳಗೆ ಸಹಿತ ಅಲ್ಲಿ ನಾವು ಜಾಣತನವನ್ನು ತೋರಿಸಬೇಕಾಗ್ತದೆ. ನಾವು ಇಲ್ಲಿ ಹೆಂಗ ಒಂದು ಪೈಸೆಗೂ ನಾವು ಲೆಕ್ಕ ಇಡಬೇಕು, ಅದೇ ರೀತಿಯಾಗಿ ನೀರಿನ ಲೆಕ್ಕವನ್ನು ಕೂಡ ನಾವು ಇಡಬೇಕು. ಒಟ್ಟ ಲೆಕ್ಕ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಬೇಕು. ಇವತ್ತು ಈ ಹಣಕಾಸು ವ್ಯವಹಾರ ಮತ್ತ ಲೆಕ್ಕ ಪರಿಶೋಧನೆ ಬಗ್ಗೆ, ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ವಾಲ್ಮಿ ಸಂಸ್ಥೆಯೊಳಗ ಲೆಕ್ಕ ಅಧೀಕ್ಷಕರಾಗಿರುವಂತ ಅಂದ್ರೆ ಅಕೌಂಟ್ ಸೂಪರಿಡೆಂಟ್ ಅಂತ ನಾವೇನು ಕರೀತಾ ಇದ್ದೀವಿ, ಅವರು ಅನ್ನಪೂರ್ಣ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯಗಳ ಬಗ್ಗೆ ತಮಗೆ ತಿಳಿಸಿಕೊಡುತ್ತಾರೆ. ನಮಸ್ಕಾರ ಅನ್ನಪೂರ್ಣ ಪಾಟೀಲ್ ಅವರೇ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರಗಳು. ಈಗ ಅನ್ನಪೂರ್ಣ ಪಾಟೀಲ್ ಅವರ, ಸಹಕಾರ ಸಂಘಗಳಲ್ಲಿ ಯಾವ ರೀತಿ ಹಣಕಾಸು ವ್ಯವಹಾರ ಮಾಡಬೇಕು ಮತ್ತು ಲೆಕ್ಕ ಪರಿಶೋಧನೆ ಕೂಡ ಬಹಳ ಮುಖ್ಯ, ಯಾಕಂತಂದ್ರೆ ನಾವು ಏನ್ ವ್ಯವಹಾರ ಮಾಡಿವಿ ಅದನ್ನ ನಾವು ಮತ್ತೆ ಪರಾಮರ್ಶೆ ಮಾಡಬೇಕು, ಮತ್ತೆ ಆಡಿಟ್ ಮಾಡಬೇಕು. ಅದನ್ನ ಈ ಎಲ್ಲಾ ವಿಷಯಗಳನ್ನ ನಮ್ಮ ರೈತರು ಯಾರು ಸಂಘಗಳಲ್ಲಿ ಮಾಡ್ತಾ ಇದ್ದಾರೆ, ಸಂಘಗಳನ್ನ ರಚನೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ, ಆ ಸಂಘಗಳಲ್ಲಿ ಸರಿಯಾದಂತಹ ಒಂದು ಲೆಕ್ಕ ಇಡೋದು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಬೇಕಾಗ್ತದ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರಿಗೆ ತಾವು ಸ್ವಲ್ಪ ಈ ವಿಷಯಗಳ ಬಗ್ಗೆ ಮಾಹಿತಿ ತಿಳಿಸಿಕೊಡಬೇಕು. ಓಕೆ ಸರ್. ಸರ್, ನಾವು ಮೊದಲು ಸಹಕಾರ ಸಂಘಗಳಂದ್ರೆ ಏನು ಅನ್ನೋದನ್ನ ನೋಡೋಣ. ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಮತ್ತು ನಿಯಮ 1960 ಮೇರೆಗೆ ಈ ಒಂದು ಈ ಸಹಕಾರಿ ಸಂಘ ಅಂತಂದ್ರೆ ಒಬ್ಬರಿಂದಲೇ ನಿರ್ವಹಿಸಲು ಅಸಾಧ್ಯವಾದಂತಹ ಕಾರ್ಯವನ್ನು ಸಮುದಾಯ ಸ್ವಯಂ ಪ್ರೇರಣೆಯಿಂದ ಸಂಘಟಿತರಾಗಿ ನಡೆಸಿಕೊಂಡು ಸಹಕಾರ ಸಂಘದ ಮೂಲ ತತ್ವಗಳೊಂದಿಗೆ ತನ್ನದೇ ಆದ ಮೂಲ ಉದ್ದೇಶಗಳನ್ನು ಹೊಂದಿರುವಂತಹ ಸಂಘವೇ ಸಹಕಾರ ಸಂಘ. ಈ ಸಹಕಾರ ಅನ್ನುವಂಥದ್ದು ಏನು ಶಬ್ದ ಅಲ್ರಿ ಅನ್ನಪೂರ್ಣ ಅವರೇ, ಸಹಕಾರ ಅಂತಂದ್ರೆ ಅದನ್ನ ತಾವು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಿ? ಓಕೆ ಸರ್. ಸಹಕಾರಿ ಧುರೀಣರು ಸಹಕಾರ ಪದಕ್ಕೆ ಒಂದು ಸಮರ್ಪಕವಾದಂತ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ ಅಂದ್ರೆ ಸರ್ವರು ಅಂದ್ರೆ ಎಲ್ಲರೂ ಕೂಡಿ, ಹ ಅಂದ್ರೆ ಹರ್ಷ ಚಿತ್ತರಾಗಿ ಮತ್ತ ಹನಕ್ಕಾಗಿ, ಕ ಅಂದ್ರೆ ಕಾರ್ಯತತ್ಪರರಾಗಲು ಅಂದ್ರೆ ಕಾರ್ಯನಿರ್ವಹಿಸಲು, ಅರ ಅಂದ್ರೆ ರಚಿಸಿಕೊಂಡ ಸಂಘಗಳೇ ಸಹಕಾರ ಸಂಘಗಳು. ಈ ಒಂದು ನಿಯಮಗಳ ಅಡಿಯಲ್ಲಿ ಎಲ್ಲ ನೀರು ಬಳಕೆದಾರ ಸಹಕಾರ ಸಂಘಗಳು ಕಾರ್ಯವನ್ನು ಮಾಡಿದ್ದೇ ಆದಲ್ಲಿ ಯಶಸ್ವಿ ಆಗಲು ಸಾಧ್ಯವಾಗುತ್ತದೆ. ಬಹಳ ಒಳ್ಳೆಯ ವಿಚಾರ ಹೇಳಿದ್ರಿ. ಸಹಕಾರ ಅಂತಂದ್ರೆ ಏನು ಅಂತ ಹೇಳಿ ಸರಳವಾಗಿ ನಮ್ಮ ರೈತರೆಲ್ಲರೂ ತಿಳ್ಕೊಳ್ಳುವಂಥದ್ದು, ನೆನಪಿಟ್ಟುಕೊಳ್ಳುವಂಥದ್ದು. ಈಗ ಸಹಕಾರ ಸಂಘಗಳು ನಡಿಬೇಕು ಅಂತಂದ್ರೆ ಅವುಗಳಿಗೆ ಹಣಕಾಸು ವ್ಯವಸ್ಥೆ ಆಗಬೇಕಾಗ್ತದೆ. ಇಂಥ ಒಂದು ಸಂಘಗಳಿಗೆ ಆದಾಯದ ಮೂಲ ಯಾವುದು ಅಂತೀರಿ? ಸಹಕಾರ ಸಂಘಗಳು ತಮ್ಮ ಆದಾಯವನ್ನು ಯಾವ ರೀತಿ ಕ್ರೋಢೀಕರಿಸಿಕೊಳ್ಳಬೇಕು ಅನ್ನೋದನ್ನು ಸಹಕಾರ ತಜ್ಞರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಾರ. ಅದು ಏನಂತಂದರೆ, ಯಾವುದೇ ಕರ್ನಾಟಕ ರಾಜ್ಯದ ಸಹಕಾರಿ ಸಂಘಗಳು ತಮ್ಮ ಆದಾಯವನ್ನು ಯಾವ ರೀತಿ ಕ್ರೋಢೀಕರಿಸಿಕೊಳ್ಳಬೇಕು ಅನ್ನೋದನ್ನು ಸಹಕಾರಿ ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಯಾರ. ಏನು ಅಂದರೆ, ಯಾವುದೇ ಸಹಕಾರಿ ಸಂಘಗಳಿಗೆ ಸರ್ಕಾರ ಯಾವುದೇ ರೀತಿಯ ಅನುದಾನವನ್ನು ಕೊಡಬಾರದು. ಯಾಕೆ ಅಂದರೆ, ಸರ್ಕಾರ ಅನುದಾನವನ್ನು ಕೊಟ್ಟರೆ ಸಹಕಾರ ಸಂಘಗಳು ಸಹಕಾರ ಸಂಘಗಳಾಗಿ ಉಳಿಯುವುದಿಲ್ಲ. ಅಲ್ಲಿ ಪಾರದರ್ಶಕತೆ ಅನ್ನುವುದು ಬರುವುದಿಲ್ಲ. ಅಲ್ಲಿ ಪ್ರಬಲರಾದವರು ಪ್ರಬಲರಾಗಿಯೇ ಉಳಿತಾರೆ. ಆದರೂ ಕೂಡ ಸರ್ಕಾರ ಇಂಥ ಸಹಕಾರ ಸಂಘಗಳನ್ನು ಉತ್ತೇಜಿಸುವ ಮತ್ತು ಬಲವರ್ಧನೆ ಮಾಡುವ ನಿಟ್ಟಿನಲ್ಲಿ ಕೆಲವು ಸವಲತ್ತುಗಳನ್ನು ಕೊಡ್ತಾ ಇದೆ. ಅಂದರೆ ಸಹಕಾರಿ ಸಂಘಗಳಲ್ಲಿ ಬರಬಹುದಾದ ಆದಾಯದ ಮೂಲಗಳನ್ನು ನಾವು ಎರಡು ರೀತಿಯಲ್ಲಿ ಗುರುತಿಸಬಹುದಾಗಿದೆ. ಒಂದಂದ್ರೆ ಸರ್, ಸಂಘದ ನಿಯಮಗಳನ್ವಯ ಆದಾಯದ ಮೂಲಗಳು. ಎರಡನೇದಾಗಿ, ಸರ್ಕಾರ ಒದಗಿಸುವ ಮತ್ತು ಇತರೆ ಅನುದಾನಗಳು. ಅಡ್ಡಿಲ್ಲ, ಅಂದ್ರೆ ಈ ಒಂದು ಎರಡು ಮೂಲಗಳನ್ನ ನಮ್ಮ ಸಹಕಾರ ಸಂಘಗಳು ಆ ಮೂಲಗಳ ಪ್ರಕಾರ ತಮ್ಮ ಆದಾಯದ ಮೂಲಗಳನ್ನು ಪಡ್ಕೊಳ್ಬಹುದು ಅಂತೀರಿ. ಇನ್ನು ಸಂಘದ ನಿಯಮಗಳನ್ವಯ ಆದಾಯದ ಮೂಲಗಳು ಏನು ಅದಾವಲ್ಲ, ಯಾವ ರೀತಿಯಾದಂತಹ ಆದಾಯದ ಮೂಲಗಳನ್ನ ಈ ರೀತಿಯಾಗಿ ನಮ್ಮ ಸಂಘ ಹೊಂದಬಹುದು ಅಂತೀರಿ? ಒಳ್ಳೆ ಪ್ರಶ್ನೆ ಸರ್. ಸಂಘವು ತನ್ನ ನಿಯಮಗಳನ್ವಯ ತಾನೇ ಸೃಜಿಸಿಕೊಂಡಂತ ಆದಾಯದ ಮೂಲಗಳು ಅಂದ್ರೆ ಸದಸ್ಯತ್ವ ಮೊತ್ತ. ಇಲ್ಲಿ ಸದಸ್ಯತ್ವ ಮೊತ್ತವೇ ಒಂದು ಸಂಘದ ಪ್ರಾರಂಭಿಕ ಆದಾಯವಾಗಿರ್ತದೆ ಸರ್. ಪ್ರತಿ ಸದಸ್ಯರಿಂದ 115 ರೂಪಾಯಿಯಂತೆ ಸದಸ್ಯತ್ವ ಶುಲ್ಕವನ್ನು ಸ್ವೀಕರಿಸಬೇಕಾಗುತ್ತೆ, ಸ್ವೀಕರಿಸ್ತಾರೆ. ಇನ್ನು ಎರಡನೇದಾಗಿ ಷೇರು ದನ. ಷೇರನ್ನು ತನ್ನ ಸಂಘಗಳ ಪ್ರತಿನಿಧಿಗಳಿಗೆ ಮಾರಾಟ ಮಾಡುವ ಮೂಲಕ ಷೇರು ದನ ಮತ್ತು ಷೇರು ಶುಲ್ಕವನ್ನು ಮತ್ತು ಪ್ರವೇಶ ದನದ ಮೂಲಕ ಆದಾಯವನ್ನು ಕ್ರೋಢೀಕರಿಸಬೇಕಾಗುತ್ತೆ ಸರ್. ಇನ್ನು ಮೂರನೇದಾಗಿ ಅನುದಾನದಿಂದ ಬರುವಂಥ ಬಡ್ಡಿ. ಸರ್ಕಾರ ಅನುದಾನವನ್ನು ಕೊಟ್ಟಿರುತ್ತೆ ಸರ್ ವಾರ್ಷಿಕವಾಗಿ. ಆ ಅನುದಾನದಿಂದ ಬರುವಂಥ ಅನುದಾನವನ್ನು ಫಿಕ್ಸ್ ಡಿಪಾಸಿಟ್ ಆಗಿ ಇಟ್ಟಿರ್ತಾರೆ. ಮುದ್ದತಿ ಠೇವಣಿ ರೂಪದಲ್ಲಿ ಇಟ್ಟಂತ ಅನುದಾನದಿಂದ ಬರುವ ಬಡ್ಡಿಯ ಮೊತ್ತ ಅದು ಕೂಡ ಸಂಘದ ಒಂದು ಆದಾಯ ಆಗಿರುತ್ತೆ ಸರ್. ಇನ್ನು ನೀರಿನ ಕರ. ಈ ನೀರು ಬಳಕೆದಾರ ಸಹಕಾರ ಸಂಘಗಳಲ್ಲಿ ಬಂದರೆ ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ನೀರನ್ನು ಬಳಸಿಕೊಳ್ತಾರೆ. ಆ ನೀರನ್ನು ಬಳಸಿಕೊಂಡಿದ್ದಕ್ಕೆ ಪ್ರತಿಯಾಗಿ ನೀರಿನ ಕರವನ್ನು ಸಂಘಕ್ಕೆ ಕೊಡಬೇಕಾಗುತ್ತೆ ಸರ್. ದಂಡ ವಸೂಲಾತಿ. ಯಾರೇ ಒಬ್ಬ ರೈತರಾಗಲಿ ಪ್ರತಿನಿಧಿಗಳಾಗಿರ್ಬೋದು ನೀರಿನ ಕರ ಲೇಟಾಗಿ ತುಂಬುತ್ತಾರೆ ಸಂಘಕ್ಕೆ ಕೊಡ್ತಾರೆ, ಅದನ್ನು ಕೂಡ ಅವು ದಂಡ ಹಾಕಿ ನಾವು ವಸೂಲು ಮಾಡಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ಸಲ ಅವರು ಲೇಟಾಗಿ ತುಂಬಬಾರದು, ಲೇಟಾಗಿ ಸಂಘಕ್ಕೆ ಶುಲ್ಕವನ್ನು ಕೊಡಬಾರದು ಅನ್ನುವಂಥ ಉದ್ದೇಶದಿಂದ ದಂಡವನ್ನು ಕೂಡ ಹಾಕಬೇಕಾಗುತ್ತೆ ಸರ್. ಇನ್ನು ಇತರೆ ವ್ಯವಹಾರಗಳು ಅಂದರೆ ಈಗ ರೈತ ಸೇವಾ ಸಹಕಾರಿ ಸಂಘ ಬಂದರೆ ಕೃಷಿ ಪರಿಕರಗಳು, ರಸಗೊಬ್ಬರ ಆಗಿರ್ಬೋದು, ಬೀಜಗಳಾಗಿರ್ಬೋದು ಮತ್ತು ಕೃಷಿಗೆ ಉಪಯೋಗಿಸುವಂಥ ಉಪಕರಣಗಳು, ಅವುಗಳನ್ನು ಮಾರಾಟ ಮಾಡುವುದರ ಮೂಲಕ ಆದಾಯವನ್ನು ಸೃಜಿಸಿಕೊಳ್ಳುವಂಥ ಹಕ್ಕನ್ನು ಸಂಘ ಹೊಂದಿದೆ ಸರ್. ಅಂದರೆ ಸಾಕಷ್ಟು ಮೂಲಗಳ ಮುಖಾಂತರ ಸಂಘ ತನ್ನ ಆದಾಯವನ್ನು ಕ್ರೋಢೀಕರಣ ಮಾಡಿಕೊಳ್ಬಹುದು. ಇಲ್ಲಿ ಬಹಳ ಮುಖ್ಯವಾದಂಥದ್ದು ಅಂತಂದ್ರೆ, ಏನು ಸರ್ಕಾರ ಒಂದು ದೇಣಿಗೆಯನ್ನು ಕೊಟ್ಟಿರ್ತದ, ವಂತಿಗೆಯನ್ನು ಕೊಟ್ಟಿರ್ತದ, ಅದರಿಂದ ಬರುವಂತಹ ಒಂದು ಬಡ್ಡಿ, ಆಮೇಲೆ ನಮ್ಮ ರೈತರೇ ಚುಕ್ತ ಮಾಡ್ತಾ ಇರುವಂತಹ ನೀರಿನ ಕರ. ನೀರಿನ ಕರ ಬಹಳ ಮುಖ್ಯವಾದಂತಹದ್ದು, ನಮ್ಮ ರೈತರೆಲ್ಲರೂ ಅದನ್ನ ಕೊಡಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ನೀರಿನ ಕರ ಅಕಸ್ಮಾತ್ ತಡ ಆಯಿತು ಅಂತಂದ್ರೆ ಅದರ ಮೇಲೆ ದಂಡ ಹಾಕುವಂಥದ್ದು ಕೂಡ ತಾವು ಮಾಡಿಕೊಳ್ಬಹುದು. ಇದ್ರ ಮೂಲಕ ಕೂಡ ತಾವು ಆದಾಯವನ್ನು ಕ್ರೋಢೀಕರಣ ಮಾಡಿಕೊಳ್ಬಹುದು. ಈಗಾಗಲೇ ಹೇಳ್ದಂಗೆ ಮತ್ತೆ ಈ ಥರ ಅಂದ್ರೆ, ನಾವು ಆದಾಯದ ಮೂಲಗಳನ್ನು ನಾವು ಸೃಜನೆ ಮಾಡಿಕೊಳ್ಬೇಕಾಗ ಸೃಷ್ಟಿ ಮಾಡಿಕೊಳ್ಬೇಕಾಗ್ತದೆ. ಅಂದಾಗ ಒಂದು ಸಂಘ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ. ಇನ್ನು ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಈಗ ಸರ್ಕಾರದಿಂದ ಬರುವಂತಹ ಆದಾಯದ ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಆದಾಯದ ಮೂಲಗಳದಾವ, ಯಾವ ರೀತಿಯಾದಂತಹ ಒಂದು ದೇಣಿಗೆ ಇರ್ತದೆ ಅನ್ನೋದ್ರ ಬಗ್ಗೆ ಅನ್ನಪೂರ್ಣ ಅವರು ಹೇಳ್ತೀರಿ? ಸರ್ಕಾರ ಕೂಡ ಕಾಲಕಾಲಕ್ಕೆ ಸಹಕಾರಿ ಸಂಘಗಳಿಗೆ ಅನುದಾನವನ್ನು ಕೊಡ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಅಂದರೆ ಒಂದಾವರ್ತಿ ದೇಣಿಗೆ, ಅಂದರೆ ಒನ್ ಟೈಮ್ ಫಂಕ್ಷನಲ್ ಗ್ರಾಂಟ್ ಅಂತೆ. ಯಾವುದೇ ಸಹಕಾರ ಸಂಘ ರಚನೆಯಾದ ತಕ್ಷಣ ಅದಕ್ಕೆ ಮೂಲ ಬಂಡವಾಳವಾಗಿ ಒಂದಾವರ್ತಿ ದೇಣಿಗೆಯನ್ನು ಕೇಂದ್ರ ಸರ್ಕಾರದ ಮಾರ್ಗದರ್ಶಿಗಳನ್ವಯ ನೀಡಲಾಗ್ತಿದೆ ಸರ್. ಇದನ್ನು ಯಾವ ರೀತಿ ನೀಡ್ತಾ ಇದೆ ಸರ್ಕಾರ ಅಂತಂದ್ರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತ ಮೂರು ಜನರಿಂದ 3:1 ರೀತಿಯಲ್ಲಿ ಕೊಡ್ತಾರೆ. ಕೇಂದ್ರ ಸರ್ಕಾರ 45%, ರಾಜ್ಯ ಸರ್ಕಾರ 45% ಮತ್ತು ರೈತರು 10%. ಈ ಒಂದು ಅನುಪಾತದಲ್ಲಿ ಅನುದಾನವನ್ನು ಕೊಡ್ತಾರೆ. ಈ ರೈತರು ಅಂದ್ರಲ್ಲ ಸರ್, 10%. ಈ 10%ದಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ರೈತರು ಇದ್ರೆ ಅವರು ಕೊಡುವಂತ ವಂತಿಗೆಯನ್ನು ಕೂಡ ಸರ್ಕಾರವೇ ಭರಿಸ್ತದೆ ಸರ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರು ಭರಿಸುವಂಥ ವಂತಿಗೆಯನ್ನು 100% ಸರ್ಕಾರನೇ ಕೂಡ ಭರಿಸ್ತದೆ. ಈ ಒಂದು ಸಂಗ್ರಹವಾದ ಮೊತ್ತವನ್ನು ಸಂಬಂಧಪಟ್ಟ ಸಂಘ ಮತ್ತು ಕಾಡಾಗಳ ಜಂಟಿ ಖಾತೆಯಲ್ಲಿ ಸಹಕಾರ ಬ್ಯಾಂಕ್ನಲ್ಲಿ ಮುದ್ದತಿ ಠೇವಣಿಯಾಗಿ ಇಡಲಾಗುತ್ತದೆ ಸರ್. ಈ ಒಂದು ಅನುದಾನದಿಂದ ಬರುವಂತಹ ಬಡ್ಡಿಯ ಹಣದಲ್ಲಿ ಸಂಘದ ಆಡಳಿತ ವೆಚ್ಚವನ್ನು ಭರಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಮತ್ತು ಇದರಲ್ಲಿ ಇನ್ನೊಂದು ಗಮನಿಸುವಂಥದ್ದು ಯಾವುದು ಅಂದರೆ, ಸಹಕಾರ ಸಂಘವಾಗಲಿ ಅದರಲ್ಲಿ ಇರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರು ಅಥವಾ ಫಲಾನುಭವಿಗಳ ಪಾಲಿನ ವಂತಿಗೆ ಹಣವನ್ನು ಕೂಡ 100% ಹಣವನ್ನು ಸರ್ಕಾರವೇ ಭರಿಸುತ್ತದೆ. ಸರ್ಕಾರದ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸರ್ ಅವರಿಗೆ. ಈಗ ಕಟ್ಟಡ ಅನುದಾನ, ಮೂಲಭೂತ ಸೌಕರ್ಯ ಸಹಾಯ ಅನುದಾನ ಇವುಗಳನ್ನು ಕೂಡ ಸರ್ಕಾರ ಕೊಡ್ತಾ ಇದೆ ಅಂತೀರಿ? ಹೌದು ಸರ್. ಕಟ್ಟಡ ಅನುದಾನಕ್ಕಾಗಿ ಯಾವುದೇ ಸಹಕಾರ ಸಂಘ ತನ್ನದೇ ಆದ ಸ್ವಂತ ನಿವೇಶನ ಕಟ್ಟಡವನ್ನು ಹೊಂದಲಿ ಅನ್ನುವಂಥ ಉದ್ದೇಶದಿಂದ ಸರ್ಕಾರ 3 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಸರ್. ಈ ಒಂದು 3 ಲಕ್ಷಗಳ ಅನುದಾನವನ್ನು ಆ ಸಂಘಕ್ಕೆ ನೇರವಾಗಿ ಕೊಡುವುದಿಲ್ಲ ಸರ್, ಅದನ್ನು ಸಂಘ ಮತ್ತು ಕಾಡಾಗಳ ಜಂಟಿ ಖಾತೆಯಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಆಗಿ ಇಟ್ಟು ಅದರ ನಂತರ ಕಟ್ಟಡ ಪ್ರಾರಂಭವಾದ ನಂತರ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಕಟ್ಟಡವನ್ನು ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಸರ್. ಮೂಲಭೂತ ಸೌಕರ್ಯ ಸರ್, ಅಂದ್ರೆ ಯಾವುದೇ ಸಹಕಾರ ಸಂಘಗಳಲ್ಲಿ ಕುರ್ಚಿ ಟೇಬಲ್ಲು ಅಲ್ಲಿ ಕಂಪ್ಯೂಟರ್ ಆಗಿರಲಿ ಪ್ರಿಂಟರ್ ಆಗಿರಲಿ ಇವನ್ನೆಲ್ಲ ತಗೊಳ್ಳಲಿಕ್ಕೆ 3 ಲಕ್ಷಗಳ ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಸರ್. ಈ ದುಡ್ಡು ಯಾವ ಸರ್ಕಾರದಿಂದ ಬರ್ತಂತೀರಿ? ಈ ದುಡ್ಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 50-50 ಅನುಪಾತದಲ್ಲಿ ಬರ್ತಾ ಇದೆ ಸರ್. ಈಗ ತಾವು ಹೇಳಿದ್ರಲ್ಲ ಮೂಲಭೂತ ಸೌಕರ್ಯದ ಸಲುವಾಗಿ ಈಗಾಗಲೇ ಒಂದೆರಡು ವಿಷಯಗಳನ್ನು ಹೇಳಿದ್ರಿ, ಆದರೂ ಕೂಡ ಈ ಒಂದು ಅನುದಾನದ ಅಡಿ ಒಳಗೆ ಏನೇನು ಖರೀದಿ ಮಾಡಬಹುದು ಅಂತೇಳಿ ಸರ್? ಇದು ಕಚೇರಿ ನಿರ್ವಹಣೆಗಾಗಿ ಅಂದ್ರೆ ಸಂಘದ ದಿನನಿತ್ಯದ ನಿರ್ವಹಣೆಗಾಗಿ ಕುರ್ಚಿ ಬೇಕಾಗುತ್ತೆ, ಟೇಬಲ್ ಬೇಕಾಗುತ್ತೆ, ಫ್ಯಾನು ಅಲ್ಮಾರ್ ಬೇಕಾಗುತ್ತೆ, ಗಡಿಯಾರ ಕಂಪ್ಯೂಟರ್ ಪ್ರಿಂಟರ್ ಇವೆಲ್ಲ ಖರೀದಿ ಮಾಡಲಿಕ್ಕೆ ಆ ಅನುದಾನವನ್ನು ಉಪಯೋಗ ಮಾಡಬಹುದಾಗಿದೆ ಸರ್. ವರ್ಷಕ್ಕೊಮ್ಮೆ ಕೂಡ ಕಾರ್ಯಾನುದಾನ ಅಂತ ಹೇಳಿ ಕೊಡ್ತಾ ಇದ್ದಾರೆ, ಅದನ್ನ ಯಾವ ರೀತಿ ಲಭ್ಯ ಮಾಡ್ಕೊಳ್ಬೇಕಂತೀರಿ? ವಾರ್ಷಿಕ ಕಾರ್ಯಾನುದಾನವನ್ನು 1 ಲಕ್ಷ ರೂಪಾಯಿಯಂತೆ ಕೊಡ್ತಾ ಇದ್ರು ಸರ್. ಈಗ ಕೆಲವು ಇತ್ತೀಚಿನ ವರ್ಷಗಳಲ್ಲಿ ಆ ಒಂದು ಅನುದಾನವನ್ನು ನಿಲ್ಲಿಸಿದ್ದಾರೆ ಸರ್. ಈಗ ಮುಖ್ಯವಾದಂತಹ ಒಂದು ವಿಚಾರಕ್ಕೆ ಬರೋಣ. ಸಂಘ ನಡಿಬೇಕು ಅಂತಂದ್ರೆ ಸೂಕ್ತವಾದಂತಹ ಲೆಕ್ಕಪತ್ರ ವ್ಯವಹಾರಗಳನ್ನ ಸೂಕ್ತವಾಗಿ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಈ ಕೆಲಸಗಳನ್ನ ಯಾರು ಮಾಡ್ತಾರಂತೀರಿ? ಈ ಎಲ್ಲ ಕೆಲಸಗಳನ್ನ ಸಹಕಾರ ಸಂಘಗಳ ನಿಯಮದ ಅನ್ವಯ ಪ್ರತಿಯೊಂದು ಸಹಕಾರ ಸಂಘಕ್ಕೆ ಒಬ್ಬ ಕಾರ್ಯದರ್ಶಿಯನ್ನು ಹೊಂದಿರಬೇಕು ಅನ್ನುವಂತ ಒಂದು ನಿಯಮ ಇದೆ ಸರ್. ಅಂತಹ ಒಬ್ಬ ಕಾರ್ಯದರ್ಶಿಯು ಸಂಘದ ಲೆಕ್ಕಪತ್ರ ಮತ್ತು ದಾಖಲಾತಿ ಹಾಗೂ ಪತ್ರ ವ್ಯವಹಾರಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಇವರು ಸಂಘದ ಕಾರ್ಯದರ್ಶಿಯು ಯಾವುದೇ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಘ ಸಂಸ್ಥೆಗಳ ನೌಕರರ ರೀತಿಯಲ್ಲೇ ಪೇಟ್ ನೌಕರರಾಗಿರುತ್ತಾರೆ, ಆದರೆ ಸರ್ಕಾರಿ ನೌಕರರಲ್ಲ. ಸಂಘದ ಪ್ರಗತಿಯೊಳಗೆ ಕಾರ್ಯದರ್ಶಿಯ ಪಾತ್ರ ಬಹಳ ಮುಖ್ಯ. ಅವರು ಕಾರ್ಯದರ್ಶಿಯು ಸಮರ್ಥವಾಗಿ ಕಾರ್ಯನಿರ್ವಹಿಸಲು ಅವರಿಗೆ ವೇತನ ಬೇಕು. ಈ ಒಂದು ವೇತನಕ್ಕೆ ಸಂಘದ ಆದಾಯವೇ ಮೂಲಾಧಾರವಾಗಿರುತ್ತೆ. ಆ ಒಂದು ದೃಷ್ಟಿಯಿಂದ ಸಂಘವು ಹೆಚ್ಚು ಆರ್ಥಿಕವಾಗಿ ಪ್ರಬಲವಾಗಬೇಕಾಗುತ್ತೆ. ಈ ಒಂದು ಪ್ರಬಲ ಆಗಲಿಕ್ಕೆ ಆಡಳಿತ ಮಂಡಳಿಯು ಹಲವಾರು ಆದಾಯವನ್ನು ಸೃಜಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಆದಾಯವನ್ನು ಸುಭದ್ರಗೊಳಿಸಿ ಇದ ಕಾರ್ಯದರ್ಶಿಯವರಿಗೆ ವೇತನವನ್ನು ಬಿಡುಗಡೆ ಮಾಡುತ್ತೆ ಸರ್. ಇದರೊಳಗೆ ಏನೇನು ಮೂಲಗಳದಾವ ಅಂತೀರಿ? ಸಂಘದ ಮೂಲ ಅನುದಾನದ ಶುಲ್ಕಗಳು, ವಂತಿಗೆ ಇತ್ಯಾದಿ ಇವೆಲ್ಲ ಹೆಚ್ಚಾಗಬೇಕು ಸರ್. ಹೆಚ್ಚು ಮಾಡಿಕೊಳ್ಳುವಂತಹ ಸಂಘದ ಅಧ್ಯಕ್ಷರು ಸಂಘದ ಸದಸ್ಯರು ಇವರು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಬೇಕಾಗುತ್ತೆ ಸರ್. ಆ ಸಂಘದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರೈತರು ಹಿಡುವಳಿದಾರರು ಎಲ್ಲರೂ ಆ ಒಂದು ಸಂಘದ ಸದಸ್ಯರಾದರೆ ತಂತಾನೆ ಆರ್ಥಿಕವಾಗಿ ಸುಭದ್ರವಾಗುತ್ತೆ ಸಂಘ. ಅಂದ್ರೆ ನೀರಿನ ಕರ ಸಂಪೂರ್ಣ ವಸೂಲಿ ಆಗಬೇಕು. ಇಲ್ಲಿವರೆಗೂ ನೀರಿನ ಕರ ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಿರಲಿಲ್ಲ, ರೈತರು ಪ್ರತಿನಿಧಿಗಳು ಕೊಡ್ತಾ ಇರಲಿಲ್ಲ. ಆದರೆ ತಾವೇ ಸ್ವಯಂ ಪ್ರೇರಣೆಯಿಂದ ನೀರಿನ ಕರವನ್ನು ಸಂಘಕ್ಕೆ ತುಂಬಿ ತಮ್ಮ ತಮ್ಮ ಸಂಘಗಳನ್ನು ಆರ್ಥಿಕವಾಗಿ ಸಬಲ ಮಾಡಿಕೊಳ್ಳಬೇಕಾಗುತ್ತೆ. ಇತರೆ ಸಹಕಾರ ಸಂಘ ಸಂಸ್ಥೆಗಳೊಂದಿಗೆ ವ್ಯವಹಾರ ನಡೆಸಬೇಕು. ಬೇರೆ ಬೇರೆ ಸಹಕಾರ ಸಂಘಗಳು, ಈಗ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರ ಸಂಘ, ಅವರ ಜೊತೆಗೆ ಒಂದು ವ್ಯವಹಾರವನ್ನು ನಡೆಸಿಕೊಳ್ಳುವ ಮೂಲಕ ತಮ್ಮ ಒಂದು ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಸರ್. ಇನ್ನು ಕೃಷಿ ಆಧಾರಿತ ಉದ್ಯಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸರ್. ಸಂಘವು ಸದಸ್ಯರಿಗೆ ಅನುಕೂಲವಾಗುವ ಕೃಷಿ ಸಾಮಗ್ರಿ ಪರಿಕರ ಕೈಗೊಳ್ಳುವುದರಿಂದ ಆದಾಯವನ್ನು ಹೆಚ್ಚಿಸಬಹುದಾಗಿದೆ. ಉದಾಹರಣೆಗೆ ಏನಂತಂದ್ರೆ, ಯಾವುದೇ ಸಾಮಾನ್ಯ ಸಹಕಾರ ಸಂಘಗಳು ಕೈಗೊಳ್ಳಬಹುದಾದ ಕೃಷಿ ಸಂಬಂಧಿತ ಬೀಜ ರಸಗೊಬ್ಬರ ಕೃಷಿ ಉತ್ಪನ್ನಗಳ ಇತ್ಯಾದಿಗಳನ್ನು ಮಾರಾಟ ಮಾಡುವುದು ಮತ್ತು ಪ್ರಸ್ತುತ ರಾಜ್ಯದಲ್ಲಿ ಕೆಲವು ಮಾದರಿ ಸಂಘಗಳ ಇಂಥ ಮಾರಾಟ ಮಾಡುವುದರ ಮೂಲಕ ತನ್ನ ಆರ್ಥಿಕವಾಗಿ ಸಬಲವಾಗಬೇಕಾಗುತ್ತೆ ಸರ್. ಇಂಥ ಕೆಲವೊಂದು ಸಂಘಗಳ ನಮ್ಮ ರಾಜ್ಯದಲ್ಲಿ ಇವೆ. ಅದರಲ್ಲಿ ಉದಾಹರಣೆಗೆ ಬಳಸೆಟ್ಟಿ ಹಾಳ ಮತ್ತು ಕಾಗೆ ಕೊಡಮಗ್ಗೆ ಸಂಘಗಳದಾವೆ ಸರ್. ಅವು ಆರ್ಥಿಕವಾಗಿ ಸಾಕಷ್ಟು ಸುಭದ್ರತೆಯನ್ನು ಹೊಂದಿ ಇತರೆ ಸಹಕಾರ ಸಂಘಗಳಿಗೆ ಮಾದರಿಯಾಗಿವೆ. ಅಡ್ಡಿಲ್ಲ, ತಾವು ಸಂಘಗಳ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೀರಿ. ಈ ಸಂಘಗಳ ಒಂದು ಕಾರ್ಯವೈಖರಿಯನ್ನು ನೋಡಿಕೊಂಡು ಯಾವ ರೀತಿ ನಮ್ಮ ಆದಾಯದ ಮೂಲಗಳನ್ನು ಇನ್ನಷ್ಟು ಸದೃಢ ಮಾಡಿಕೊಳ್ಬೇಕು ಮತ್ತು ಆದಾಯದ ಮೂಲಗಳನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಸಂಘದ ಸದಸ್ಯರು ಮಾಡಿಕೊಂಡು ಕಾರ್ಯದರ್ಶಿಯವರಿಗೆ ತಾವು ಏನು ವೇತನ ಕೊಡ್ತಾ ಇದ್ದೀರಿ, ಇಂಥ ಒಂದು ಮೂಲಗಳ ಮೂಲಕ ಅವರಿಗೆ ವೇತನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು ಅಂತ. ಈಗ ಸಂಘದ ಲೆಕ್ಕಪತ್ರಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಯಾವ್ದಾವ ಅಂತೀರಿ ಅನ್ನಪೂರ್ಣ ಅವರೇ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಸಂಘದ ಕಾರ್ಯದರ್ಶಿಗಳು ಲೆಕ್ಕಪತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ದಸ್ತಾವೇಜುಗಳನ್ನು ನಿರ್ವಹಿಸಬೇಕಾಗುತ್ತೆ ಸರ್. ಒಂದು ನಗದು ಪುಸ್ತಕ ಸರ್, ಕ್ಯಾಶ್ ಬುಕ್, ರಸೀದಿ ಮತ್ತು ಓಚರ್ ಪುಸ್ತಕ ಅಂತ ಇರುತ್ತೆ. ನಾವು ಯಾವುದಾದ್ರೂ ಖರೀದಿ ಮಾಡಿದ್ರೆ ಓಚರ್ ಇಟ್ಕೋಬೇಕಾಗುತ್ತೆ, ಯಾರಿಂದ ಆದಾಯ ಬಂದ್ರೆ ಅದಕ್ಕೆ ರಸೀದಿ ಇಟ್ಕೊಳ್ಬೇಕಾಗುತ್ತೆ ಅಂತ ಒಂದು ರಸೀದಿ ಮತ್ತು ಓಚರ್ ಪುಸ್ತಕ. ಸಾಮಾನ್ಯ ಲೆಡ್ಜರ್, ನಾವೇನಾದರೂ ಖರೀದಿ ಮಾಡಿದ್ರೆ, ನಾವು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ರೆ ಅದನ್ನು ಕೂಡ ಅದನ್ನೆಲ್ಲ ಬರೀಬೇಕಾಗುತ್ತೆ ಸಾಮಾನ್ಯ ಲೆಡ್ಜರ್ನಲ್ಲಿ. ಜಮಾ ಖರ್ಚಿನ ಪತ್ರಿಕೆ, ರಿಸಿಟ್ ಆ್ಯಂಡ್ ಪೇಮೆಂಟ್ ಓಚರ್, ಮತ್ತು ಠೇವಣಿ ಲೆಡ್ಜರ್. ಈಗ ನಮ್ಮದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಂತ ಅನುದಾನವನ್ನು ಠೇವಣಿಯಾಗಿ ಫಿಕ್ಸ್ಡ್ ಡಿಪಾಸಿಟ್ ಆಗಿ ನಾವು ಬ್ಯಾಂಕ್ನಲ್ಲಿ ಇಟ್ಟಿರ್ತೀವಿ, ಅದಕ್ಕಾಗಿ ಕೂಡ ಠೇವಣಿ ಲೆಡ್ಜರ್ ಅಂತ ಒಂದು ಲೆಡ್ಜರ್ ಅನ್ನ ನಾವು ಮಾಡಬೇಕಾಗುತ್ತೆ. ಇನ್ನು ಸಭೆಗಳು ಮತ್ತು ಠರಾವುಗಳು, ಸಭೆಗಳು ಸಹಕಾರ ಸಂಘ ಅಂದಮೇಲೆ ಸಭೆಗಳು ನಡೆದಿರ್ತವೆ, ಅದರ ಹಾಗೇನೆ ಅದು ಠರಾವುಗಳು, ಸಾಕಷ್ಟು ಠರಾವುಗಳನ್ನು ಮಾಡಬೇಕಾಗಿರುತ್ತೆ. ಅವುಗಳನ್ನೆಲ್ಲ ನಮೂದು ಮಾಡಲಿಕ್ಕೆ ಠರಾವು ಪುಸ್ತಕವನ್ನು ಇಡಬೇಕಾಗುತ್ತೆ. ಮತ್ತೆ ಖರೀದಿ ಮತ್ತು ಮಾರಾಟ ಪುಸ್ತಕ, ಇವನ್ನೆಲ್ಲ ಒಂದು ಸಂಘ ತನ್ನ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ದಾಖಲೆಗಳು ಸರ್. ಅಂದ್ರೆ ಕಾರ್ಯದರ್ಶಿಗಳು ಈ ಎಲ್ಲ ದಾಖಲೆಗಳನ್ನ ನಿರ್ವಹಣೆ ಮಾಡಿಕೊಂಡು ಹೋಗಬೇಕು ಅಂತಂತೀರಿ. ಲೆಕ್ಕ ತಪಾಸಣೆಗೆ ಬೇಕಾಗುವಂತಹ ಹಣಕಾಸಿನ ತಕ್ತೆಗಳನ್ನ ಸಂಘದ ಕಾರ್ಯದರ್ಶಿನೇ ತಯಾರು ಮಾಡಬೇಕು ಅನ್ನುವಂತಹ ಒಂದು ವಿಚಾರದ ಈ ಸಂಘದ ಲೆಕ್ಕ ಪರಿಶೋಧನೆ ಅಂತಂದ್ರೆ ಆಡಿಟ್ ಅಂತ ನಾವು ಕರಿತೀವಿ, ಅದನ್ನ ಯಾರು ಮಾಡ್ತಾರೆ ಮತ್ತೆ ಯಾವಾಗ ಆಗ್ತದದು? ಸರ್, ಲೆಕ್ಕ ಪರಿಶೋಧನೆ ಅಂತ ಬಂದಮೇಲೆ ಬಹಳಷ್ಟು ಮಹತ್ವತೆಯನ್ನು ಪಡ್ಕೊಳ್ಳುತ್ತದೆ. ಯಾವುದೇ ಒಂದು ಸಹಕಾರ ಸಂಘ ಆಗಲಿ, ಸರ್ಕಾರ ಕಚೇರಿ ಆಗಲಿ, ಅಲ್ಲಿ ಲೆಕ್ಕಪತ್ರ ಇದೆ ಅಂದಮೇಲೆ ಆಡಿಟ್ ಮಾಡಿಸಲೇಬೇಕು. ಬಹಳ ಮಹತ್ವವಾದಂಥ ಒಂದು ಕಾರ್ಯ. ಇದರಲ್ಲಿ ಸರ್ಕಾರ ಮತ್ತು ಪ್ರತಿನಿಧಿಗಳು ಹಣವನ್ನು ಹೂಡಿರುವುದರಿಂದ ಅದಕ್ಕೆ ಆಡಿಟ್ ಮಾಡಿಸಲೇಬೇಕು. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯನ್ನು ಸಹಕಾರ ಸಂಘಗಳ ಕಾಯ್ದೆ 63ರ ಅನ್ವಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ನಿರ್ದೇಶಕರು ಮಾಡಬಹುದು, ಇಲ್ಲವೇ ಕಾಡಾ ಪ್ರಾಧಿಕಾರ ನೇಮಕ ಮಾಡಿದಂಥ ಸಿಎ ಅವರು ಮಾಡಬಹುದು, ಇಲ್ಲವೇ ಸಂಘ ನೇಮಕ ಮಾಡಿಕೊಂಡ ಸಣ್ಣದು ಲೆಕ್ಕಿಗರು ಲೆಕ್ಕ ಪರಿಶೋಧನೆಯನ್ನು ಮಾಡಬಹುದು ಸರ್. ಸಾಮಾನ್ಯವಾಗಿ ಹಣಕಾಸು ವರ್ಷ ಅಂದ್ರೆ ಪ್ರತಿ ವರ್ಷ ಏಪ್ರಿಲ್ ನಿಂದ ಮಾರ್ಚ್ ವರೆಗೆ ಏನು ತಮ್ಮ ಸಹಕಾರ ಸಂಘಗಳಲ್ಲಿ ಲೆಕ್ಕಪತ್ರ ವ್ಯವಹಾರಗಳು ಇರ್ತಾವು, ಆ ಒಂದು ಬಂದಂತ ಆದಾಯ ಆಗಿರ್ಬೋದು, ನಾವು ಮಾರಾಟ ಮಾಡಿದಂತ ಆದಾಯ ಆಗಿರ್ಬೋದು, ಏಪ್ರಿಲ್ 30ರ ಒಳಗೆ ಆಡಿಟ್ ಅನ್ನು ಮಾಡಿಸಬೇಕು ಸರ್. ಏಪ್ರಿಲ್ 30ರ ಒಳಗೆ ಆಡಿಟ್ ಮಾಡಿಸಿ ಸೆಪ್ಟೆಂಬರ್ 1ನೇ ತಾರೀಕಿನ ಒಳಗಾಗಿ ಆಡಿಟ್ ವರದಿ ಕಾರ್ಯದರ್ಶಿಗಳ ಕೈಯಲ್ಲಿ ಇರಬೇಕಾಗುತ್ತೆ. ಆ ಒಂದು ಕಾರ್ಯದರ್ಶಿಗಳು ಆ ಒಂದು ವರದಿಯನ್ನು ಸೆಪ್ಟೆಂಬರ್ 25ರ ಒಳಗಾಗಿ ನಡೆಯುವ ಸಂಘಗಳ ಸರ್ವಸಾಧಾರಣ ಸಭೆಯಲ್ಲಿ ಈ ವರದಿಯನ್ನು ಮಂಡಿಸಬೇಕಾಗುತ್ತೆ. ಅದರಲ್ಲಿ ಇರುವಂತಹ ಆಕ್ಷೇಪಣೆಗಳಾಗಿರ್ಬೋದು, ವಸೂಲಾತಿಗಳಾಗಿರ್ಬೋದು, ಆ ಎಲ್ಲ ಒಂದು ಅಂಶಗಳನ್ನ ಸರ್ವಸಾಧಾರಣ ಸಭೆಯಲ್ಲಿ ನಡೆದಂತ ಸಂಘದ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲರ ಮುಂದೆ ಇಡಬೇಕಾಗುತ್ತೆ. ಇಟ್ಟು ಅವರ ಒಂದು ಒಪ್ಪಿಗೆಯನ್ನು ಪಡೆದು ಕೆಲವೊಂದು ಆಕ್ಷೇಪಣೆ ಮತ್ತು ನ್ಯೂನ್ಯತೆಗಳಿಗೆ, ವಸೂಲಾತಿಗಳಿಗೆ ಅವರು ಒಂದು ಒಪ್ಪಿಗೆಯನ್ನು ಪಡೆದು ಅವರಿಗೆ ಅನುಪಾಲನಾ ವರದಿಯನ್ನು ಲೆಕ್ಕ ಪರಿಶೋಧಕರಿಗೆ ಸಲ್ಲಿಸಬೇಕು ಸರ್. ಅಂದ್ರೆ ಈಗ ಏನು ನಾವು ಒಂದು ವರ್ಷ ಪೂರ್ತಿ ವ್ಯವಹಾರ ಮಾಡಿರ್ತೀವಿ ಸಂಘದ ಮೂಲಕ, ಅದರ ಒಂದು ಲೆಕ್ಕ ಪರಿಶೋಧನೆಯನ್ನ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಅದರ ನಂತರ ಮುಂದಿನ ಏನು ಚಟುವಟಿಕೆಗಳದಾವ ಅವು ಸಂಘದ ಚಟುವಟಿಕೆಗಳು, ಕಾಲಾನುಕ್ರಮದಲ್ಲಿ ಅವು ಮುಂದುವರೆಸಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಾಗಿ ಒಂದು ಸಂಘ ಸುಗಮವಾಗಿ ನಡೀಬೇಕು ಅಂತಂದ್ರೆ ಲೆಕ್ಕ ಇಡುವಂತಹದ್ದು ವ್ಯವಹಾರಗಳು ಸರಿಯಾಗಿರಬೇಕು, ಅದರ ಜೊತೆಗೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಲೆಕ್ಕ ಪರಿಶೋಧನೆಯೊಳಗೂ ಕೂಡ ಗೊತ್ತಾಗಬೇಕು. ಒಳ್ಳೇದು ಅನ್ನಪೂರ್ಣ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಏನು ಸಹಕಾರ ಸಂಘಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಯಾವ ರೀತಿ ಲೆಕ್ಕಪತ್ರಗಳನ್ನು ಇಡಬೇಕು ಮತ್ತು ಲೆಕ್ಕಪತ್ರದ ಮಹತ್ವ ಏನದ, ಯಾವ ರೀತಿಯ ಮೂಲಗಳನ್ನು ಸೃಷ್ಟಿ ಮಾಡಿಕೊಂಡು ಆದಾಯವನ್ನು ನಾವು ಪಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಅಲ್ಲದೆ ಲೆಕ್ಕ ಪರಿಶೋಧನೆ ಬಗ್ಗೆ ಕೂಡ ಏನು ನಿಯಮಗಳದಾವ ಅವುಗಳನ್ನು ಕೂಡ ತಾವು ವಿಸ್ತಾರವಾಗಿ ಹೇಳಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು ಸರ್. ಇದುವರೆಗೆ ಹಣಕಾಸು ವ್ಯವಹಾರ ಮತ್ತು ಲೆಕ್ಕ ಪರಿಶೋಧನೆ ಈ ವಿಷಯ ಕುರಿತು ವಾಲ್ಮಿ ಸಂಸ್ಥೆಯ ಲೆಕ್ಕ ಅಧೀಕ್ಷಕರಾಗಿರುವ ಅನ್ನಪೂರ್ಣ ಪಾಟೀಲ್

ತನ್ನ ನೀರಿಲ್ಲ ದೋಳಿಗೆ ಸೊಸೆಯಾಗಿ ಮನೆ ನೋಡಲು ಹೋದಾಗ ಏನೇನ ಕಂಡಿರಿ ಮನೆ ನೋಡಲು ಹೋದಾಗ ಏನೇನ ಕಂಡಿರಿ ಕಾಣಲಿಲ್ಲೇನ ಊರೊಳಗಿನ ನಾರೋ ತಿಪ್ಪಿ ನೀವು ನೂಕಿದಿರಿ ನನ್ನ ನರಕಕ್ಕೆ ಬಲಪಡಿಸೋಣ ಊರ ನಾರಿಯರು ಸೇರಿ ಸ್ತ್ರೀ ಶಕ್ತಿಯ ಬಲಪಡಿಸೋಣ ನೀರು ನೀರೆಂದು ನೀರಿಯರೆಲ್ಲ ಸೇರಿ ನೀರು ನೀರೆಂದು ನೀರಿಯರೆಲ್ಲ ಸೇರಿ ನೀರಿನ ಸಂಘ ಕಟ್ಟಿದರೆ ಹಕ್ಕು ಊರೋರ ನೀರ ನಿರ್ವಹಣೆ ಕೂಡ ನಮ್ಮ ಹಕ್ಕು ಸ್ವಾಗತವಿರಲಿ